ಗಂಟೆ 35 ನಿಮಿಷಕ್ಕೆ ಹ್ಯಾಪಿ ಬರ್ತ್ಡೇ ಮೈ ಡಿಯರ್. ಅರೆ ಇದೇನು ಆಪ್ ನಿಂದ ಲೋನ್? ನಾನು ಹೊಸ ಸ್ಕೂಟಿ ಸಲುವಾಗಿ. ಆಗು ಜಾಣೆ, ಇಲ್ಲಾಂದ್ರೆ ಹಣ ಆಗ್ಬಹುದು ಕಾಣೆ. ಅಂದ್ರೆ ಕೇಳು, ಆನ್ಲೈನ್ ಲೆಂಡಿಂಗ್ ಆಪ್ಸ್ ಅನ್ನು ಪರೀಕ್ಷಿಸಿ RBI ಅಧಿಕೃತ ಬ್ಯಾಂಕ್ಸ್ NBFCs ನಿಂದಲೇ ಲೋನ್ ಪಡೆಯಬೇಕು. ಅನಧಿಕೃತ ಆಪ್ಸ್ ಅಥವಾ ಅಪರಿಚಿತ ಜನರ ಜೊತೆ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳೋದು ಅಪಾಯಕಾರಿ. ಆಗ್ಬಿಟ್ಟೆ ಜಾಣೆ, ಗಿಫ್ಟ್ ತೆಗೆದು ನೋಡಲ್ವಾ ಸ್ಕೂಟಿ. RBI ಹೇಳುತ್ತೆ, ಇವರಿಂದ ಕೇಳಿ, ಅರಿತುಕೊಳ್ಳಿ, ಜಾಗರೂಕರಾಗಿರಿ. ನಾವು ಇದನ್ನ ಯಾವ ರೀತಿ ಕ್ಲೀನ್ ಎನರ್ಜಿ, ಕ್ಲೀನ್ ಎನರ್ಜಿ ಅಂತಂದ್ರೆ ಈ ಬರ್ತಕ್ಕಂಥ ಸೋಲಾರ್ ಎನರ್ಜಿನೇ ನಾವು ಯೂಸ್ ಮಾಡ್ಕೊಂಡು ಎಷ್ಟು ಸರಿ ಬೇಕಾದ್ರೆ ರಿನ್ಯೂವಬಲ್ ಯೂಸ್ ಮಾಡ್ಬೋದು. ಇದರಿಂದ ನಮಗೇನು ಲಾಸ್ ಏನಾಗಲ್ಲ. ಅದೇ ಫ್ಯೂಯಲ್ ಯೂಸ್ ಮಾಡಿದ್ರೆ ಒಂದ್ಸಲ ಫ್ಯೂಯಲ್ ಹಾಕಿದ ತಕ್ಷಣ ಮತ್ತೆ ಹೋಗುತ್ತೆ, ಮತ್ತೊಂದ್ಸರಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಅಂತ ಒಂದು ಇದನ್ನ ನಮ್ಮ ವಿಶ್ವವಿದ್ಯಾಲಯದ ನಮ್ಮ ವಿಜ್ಞಾನಿಗಳು ಪ್ರಕಾಶ್ ಆಗಿರ್ಬೋದು, ಪಲ್ಯದ ಆಗಿರ್ಬೋದು, ಮತ್ತೆ ಇನ್ನು ರಾಘವೇಂದ್ರ ಅಂತಂದ್ರೆ ಅನೇಕ ವಿಜ್ಞಾನಿಗಳು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಹೊಸ ಹೊಸ ತಂತ್ರಜ್ಞಾನ ಕೊಡ್ತಾರೆ. ಆ ತಂತ್ರಜ್ಞಾನಗಳನ್ನು ನೀವು ಬಳಕೆ ಮಾಡಬೇಕು, ರೈತರು ಇದು ಉಪಯೋಗ ಮಾಡಬೇಕು. ಇದನ್ನು ಅವ್ರು ಸದ್ಬಳಕೆ ಮಾಡಲಿಲ್ಲ ಅಂದರೆ ನಮ್ದು ಕಂಡಿಡಿದದ್ದು ವೇಸ್ಟ್ ಆಗುತ್ತೆ, ಮತ್ತು ಸೆಲ್ಕೋ ಫೌಂಡೇಶನ್ ಅವರು ನಿಮ್ಮ ಸಲುವಾಗಿ ಸಾಕಷ್ಟು ಇದನ್ನು ಪ್ರಚಾರ ಮಾಡ್ತಾರೆ. ಇದಕ್ಕೆ ಸರ್ಕಾರನೂ ಸಾಕಷ್ಟು ಅನುದಾನ ಕೊಡ್ತದೆ, ಸಹಾಯಧನನ ಕೊಡ್ತದೆ. ಈ ನಿಟ್ಟಿನಲ್ಲಿ ಇಂಥ ಮಿಷಿನ್ಗಳನ್ನು ನಮ್ಮ ಇದರಿಂದ ಮತ್ತು ಆ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ಕೃಷಿ ಮೇಳ ಮನೆ ಚೆನ್ನಾಗಾಯಿತು. ಅಂತ ಒಂದು ಇಂಥದನ್ನ ಸಪರೇಟ್ ಎಕ್ಸ್ಕ್ಲೂಸಿವ್ಲಿ ಸೆಲ್ಕೋ ಸೋಲಾರ್ ಇವರದನ್ನೇ ಮಾಡಬೇಕಂತಂದು ಈ ಒಂದು ಇದರಲ್ಲಿ ಸಾಕಷ್ಟು ಎಕ್ಸಿಬಿಷನ್ ಮುಖಾಂತರ ನೋಡಿದಿರಿ. ರೈತರು ಇದನ್ನು ಬಳಕೆ ಮಾಡಬೇಕು, ಗುಂಪು ರಚನೆ ಮಾಡಿಕೊಂಡು ಗುಂಪು ರಚನೆ ಮಾಡಿದ್ರೆ ಮಾತ್ರ ಇದಕ್ಕಾಗತ್ತೆ. ಇಂಡಿವಿಜುವಲ್ ಫಾರ್ಮರ್ಸ್ ಮಾಡಿದ್ರೆ ಕಷ್ಟ ಆಗತ್ತೆ. ಈಗ ಡ್ರೋನ್ ಸ್ಪ್ರೇಯರ್ ನೋಡಿದ್ವಿ, ಡ್ರೋನ್ ಸ್ಪ್ರೇಯರ್ ಆದರೆ ದೊಡ್ಡ ದೊಡ್ಡ ಮಟ್ಟ ರೈತರಿಗೆ ಭಾಳ ಉಪಯೋಗ ಆಗತ್ತೆ, ಚಿಕ್ಕ ರೈತರಿಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕಷ್ಟ ಆಗತ್ತೆ. ಅದೇ SHG ಗ್ರೂಪ್ ಮಾಡ್ಕೊಂಡಾಗ ನೀವು ಹಪ್ಪಳ ಸಂಡಿಗೆ ರೊಟ್ಟಿ ಏನು ಮಾಡಿದ್ರೆ ಬಿಸ್ನೆಸ್ ಮಾಡಿ ಮಾರ್ಕೆಟ್ ಮಾಡ್ಬೋದು, ಲಾಭ ಮಾಡ್ಬೋದು. ಅದನ್ನು ನೀವು ಉದ್ಯಮಗಳು ಹುಡುಕಬೇಕು. ಮತ್ತು FIOಗಳಿದಾರಲ್ಲ ಅವರು ಸ್ವಲ್ಪ ಎಫೆಕ್ಟ್ ಆಗಿ ಮಾಡಿದರೆ ಅವರಿಗೆ ಸರ್ಕಾರ ಸಹಾಯಧನದ ಕೊಡ್ತದೆ. ಸಬ್ಸಿಡಿ ಮುಖಾಂತರ ಇಕ್ವಿಪ್ಮೆಂಟ್ಸ್, ಈ ಸೋಲಾರ್ದು ಏನೇನು ಆಪರೇಟಿಂಗ್ ಇದೆ, ಎನರ್ಜಿ ನಾವು ರಿಕ್ವೈರ್ಡ್ ಮಾಡ್ಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳೇ ಜಾಸ್ತಿ ಆಗ್ತದೆ, ಬೇಡಿಕೆಯನ್ನು ನಾವು ಪೂರೈಸೋಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಬೇಕು. ಉದಾಹರಣೆ ಹೇಳೋದು ಹೈಡ್ರೋಪೋನಿಕ್ಸ್. ಹೈಡ್ರೋಪೋನಿಕ್ಸ್ ಅಂತಂದರೆ ಸಣ್ಣ ಒಂದು ಅಟ್ಟದಲ್ಲೇ ನೀವು ಹಸಿರು ಮೇವನ್ನು ಪಡೆಯಬಹುದು. ಹಸಿರು ಮೇವು ಪಡೆಯೋದ್ರಿಂದ ನಿಮಗೆ ಲಾಭ ಇದೆ, ಅದು ಬರೀ ಭಾಳ ಕಡಿಮೆ ಖರ್ಚು ಏನಿಲ್ಲ. ನೀವು ಆಮೇಲೆ ಸ್ವಲ್ಪ ಸ್ಕಿಲ್ ಡೆವಲಪ್ ಆಗಿಬಿಟ್ರೆ ನೀವು ಅದನ್ನು ಮಾಡ್ಕೋಬಹುದು. 24 ಟ್ರೇ ಇರ್ತವೆ, 24 ಟ್ರೇನಲ್ಲಿ 2-3 ಹಸುಗಳನ್ನ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಅವಾಗ ಮೇಂಟೈನ್ ಮಾಡಿ ನಿಮಗೆ ಹಾಕಿದಾಗ ಸುಮಾರು ಅದು ಏನು ಒಂದು ಭಾಳ ಅಂದರೆ 20-20 ರೂಪಾಯಿಗೆ 1 kg ಮೆಕ್ಕೆಜೋಳ ತೊಗೊಂಡು ನೀವು ಮಾಡಿದರೆ ಅದರಿಂದ ನಿಮಗೆ ಲಾಭ ಜಾಸ್ತಿ ಆಗುತ್ತೆ. 2 liter ಹಾಲು ಹೆಚ್ಚಿಗೆ ಆಗ್ತದೆ. 2 liter ಹಾಲು ಹೆಚ್ಚಿಗೆ ಆದ ತಕ್ಷಣ ನಿಮಗೆ 30 rupees 1 liter ಅಂತ ತಿಳ್ಕೊಳ್ಳಿ. ಕೆಲವರು ಬೆಂಗಳೂರಲ್ಲಿ 80 rupees ಲೀಟ್ರನ್ನು ಕೊಡ್ತಾರೆ. 40 rupees ಅಂದರೆ 80 rupees ಜಾಸ್ತಿ ಆಯಿತು, ಅಡಿಷನಲ್ ಅದು, ನಿಮಗೇನು ಖರ್ಚಿಲ್ಲ. ಆ ನಿಟ್ಟಿನಲ್ಲಿ 20% ಫೀಡ್ ಕಡಿಮೆ ಮಾಡ್ಬೋದು. ನೀವು ಕಾನ್ಸಂಟ್ರೇಟ್ ಫೀಡ್ ಕೊಡ್ತಾರಲ್ಲ ಅವಾಗ ಅದು ಹಸುಗಳಿಗೆ ಕಡಿಮೆ ಆಗ್ತದೆ. ಅವಾಗ ಆಟೋಮೆಟಿಕ್ ನಿಮ್ಗೆ ಈಜಿ ಆಗುತ್ತೆ. 1 ಸಾಕದೆ ನಿಮ್ಗೆ ತಿಳ್ಕೊಳಕ್ಕೆ, ಸ್ವಲ್ಪ ನೀವು ಸ್ಕಿಲ್ ಡೆವಲಪ್ ಆಗಕ್ಕೆ ಈಜಿಯಾಗಿ ಟ್ರೇಸು ಬರ್ತದೆ, ಎಲ್ಲ ಬರ್ತದೆ. ಅದನ್ನು ನೀವು ಮೇಂಟೈನ್ ಮಾಡಿ ಮಾಡಿದರೆ ನಿಮಗೆ ಲಾಭ ಆಗುತ್ತೆ, ಸಸ್ಟೈನಬಲ್ ಆಗ್ತದೆ. ಹಸುಗಳಿದ್ರೆ ಕೃಷಿಗೆ ಆಗುತ್ತದೆ, ಕೃಷಿ ಬಂದರೆ ಅದು ಸಗಣಿ ಮತ್ತೆಲ್ಲ ಉಪಯೋಗ ಆಗುತ್ತೆ. ಇನ್ನೊಂದನ್ನು ಮಾಡಿದ್ರೆ ಅದನ್ನು ಕೋಳಿ ಸಾಕಾಣಿಕೆ ಅದರದ್ದು ಇದೆ, ಅದನ್ನು ಭಾಳ ಈಜಿಯಾಗಿ ನೀವು ಡಬ್ಲಿಂಗ್ ಮಾಡ್ಬೋದು ಇನ್ಕಮ್. ಈಜಿಯಾಗಿ ಡಬ್ಲಿಂಗ್ ಮಾಡ್ಕಂದ್ರೆ ಕೋಳಿ ಕುಕ್ಕಾಗಿ 5 batches 6 batches 2 ತಿಂಗಳಿಗೆ 1 batch ಬಿಟ್ಟುಬಿಟ್ರೆ ಸುಮಾರು 80 rupees ಮರಿ ತಂದು ಬಿಟ್ರೂ ಕೂಡ 3 ತಿಂಗಳಲ್ಲೇ ಹೋಗ್ಬಿಡ್ತದೆ, 7 ತಿಂಗಳಲ್ಲೇ ಹೋಗ್ಬಿಡ್ತದೆ ನಿಮ್ಗೆ. ಸೊ ಈಜಿಯಾಗಿ ಮೇಂಟೈನ್ ಮಾಡ್ಬೋದು, ಡಬಲ್ ಆಗುತ್ತದೆ. ಅದ್ರ ಮತ್ತೆ ಅದ್ರ ಗೊಬ್ಬರನೂ ಬರ್ತದೆ, ಗೊಬ್ಬರನ ನಿಮ್ಮ ಬೆಳೆಗಳಿಗೆ ಹಾಕ್ಬೋದು. ನಿಮ್ಮದು ಒಂದು ಸಸ್ಟೈನಬಲ್ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಬಗ್ಗೆ ಹೇಳಿದ್ರು. ಈಗ ಯಾಕೆ ಒತ್ತು ಕೊಡ್ತಾರಪ್ಪ ಅಂತಂದರೆ ನಮಗೆ ಒಂದು ಆರೋಗ್ಯ ದೃಷ್ಟಿಯಿಂದ ನಮಗೆ ಆರೋಗ್ಯ ಭಾಳ ಇಂಪಾರ್ಟೆಂಟು, ಎಲ್ಲ ಇದಾಗಿದೆ, ಜನಸಂಖ್ಯೆನ ಜಾಸ್ತಿ ಆಗ್ತದೆ, ಬೇಡಿಕೆಗಳು ಜಾಸ್ತಿ ಆಗ್ತದೆ. ಈ ಬೇಡಿಕೆಗಳೆಲ್ಲ ಮಾಡಬೇಕಂದ್ರೆ ನಮಗೆ ಎನರ್ಜಿ ಬರೀ ನೀರಿನಿಂದ ಹೈಡ್ರೋದು ಆಗೋದಿಲ್ಲ, ಕಲ್ಲಿದ್ದಿಲ್ಲದು ಸಾಕಾಗ್ತದೆ, ಸಾಕಷ್ಟು ಇಲ್ಲೆಷ್ಟು ಪ್ರಾಬ್ಲಮ್ ಆಗುತ್ತದೆ. ಹಟ್ಟಿದ್ದು ಎಲ್ಲ ಇದು ಮಾಡಿಲ್ಲ, ನಮ್ದು ಇಲ್ಲೆಲ್ಲ ಕೋಲ್ ಇದ್ದಿದ್ದೆಲ್ಲ ಅವೆಲ್ಲ ಸಿಗೋದು ಕಷ್ಟ ಆಗ್ತದೆ. ಮುಂದಿನ ಈ ಸೋಲಾರ್ ಆದರೆ ಫ್ರೀ. ನಮ್ಮದು ನಮ್ಮ ಏರಿಯಾದಲ್ಲಿ ಸಾಕಷ್ಟು ನಮಗೆ ಸೂರ್ಯನ ಕಿರಣಗಳಿದ್ದಾವೆ, ಇದನ್ನು ಉಪಯೋಗ ಮಾಡಬೇಕು. ಒಂದು ಬೆಳೆ ಇಡಬೇಕು, ಇಲ್ಲಂದ್ರೆ ಬಂದಿರತಕ್ಕಂಥದ್ದು ಮಾಡಿ ಸ್ಟಾಕ್ ಮಾಡಿ ಬೇರೆ ಕಡೆ ಕೊಟ್ಟು ಎಲ್ಲರಿಗೂ ಉಪಯೋಗ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ನಮಗೆ ನಮ್ಮ ಮನೆಗೆ ಏನು ಬೇಕೋ ಎಲ್ಲ ಲೈಟ್ಸ್ ಎಲ್ಲ ಸೋಲಾರಿಂದ ಮಾಡ್ತಕ್ಕಂಥದ್ದು, ಎಲ್ಲ ಸೋಲಾರಿಂದ ರನ್ ಆಗ್ತದೆ, ಸೋಲಾರ್ ನಿಂದ ನೀರ್ ಹತ್ತ ಪೈಪ್ ಆಗ್ತದೆ. ಪ್ರತಿಯೊಂದು ನಾವು ಅದನ್ನ ಸೋಲಾರ್ನ ಯಾವ ರೀತಿ ಬಳಕೆ ಮಾಡಬೇಕು ಅದು ಸೆಲ್ಕೋ ಸೋಲಾರ್ ಅವರು ಸಾಕಷ್ಟು ಅವರು ಆಧುನಿಕ ತಂತ್ರಜ್ಞಾನಗಳನ್ನು ತಮಗೆ ತಿಳಿಸ್ಕೊಳ್ಳಿದ್ದಾರೆ. ಇಂಥ ಒಂದು ಇದನ್ನ ನೀವು ಉಪಯೋಗ ಮಾಡಬೇಕು, ನಿಮ್ಮ ಒಂದು ಆರ್ಥಿಕ ಮಟ್ಟವನ್ನು ಹೆಚ್ಚಿಸಬೇಕನ್ನೋದೇ ಒಂದು ಮುಖ್ಯ ಉದ್ದೇಶ ಆಗಿರೋದ್ರಿಂದ ಈ ನಿಟ್ಟಿನಲ್ಲಿ ಸಾಕಷ್ಟು ನೀವು ಇದನ್ನ ಉಪಯೋಗ ಮಾಡಬೇಕು. ಇದರ ಬಗ್ಗೆ ಸಂಶೋಧನೆ ನೀವೆಲ್ಲ ರೈತರಿಗೆಲ್ಲ ಮಾಡ್ತಾ ಇರ್ತೀರಿ, ಸರ್ ಇದು ಹಿಂಗ್ ಮಾಡ್ತದೆ ಹಿಂಗ್ ಆಗ್ತದೆ ಇನ್ನ ಈ ರೀತಿ ಮಾಡಿದ್ರೆ ನಿಮ್ದೇ ಒಂದು ಇನ್ನೋವೇಶನ್ ಬಂದಿರಬಹುದು, ನಿಮಗೆ ಐಡಿಯಾಸ್ ಬಹಳ ಬರ್ತದೆ. ಆ ಐಡಿಯಾಸ್ ನಮ್ಮ ವಿಜ್ಞಾನಿಗಳ ಹತ್ರ ಚರ್ಚೆ ಮಾಡಿದ್ರೆ ಅವರು ಅದರ ಬಗ್ಗೆ ಯಾವ ರೀತಿ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಆಗಬೇಕು ಏನು ಅಂಬುದ್ರ ಬಗ್ಗೆ ಇನ್ನ ವಿವರವಾಗಿ ಅವರು ಯೋಚನೆ ಮಾಡಿ ಮತ್ತೆ ಹೊಸ ಹೊಸ ತಂತ್ರಜ್ಞತೆಗಳು ತಾಂತ್ರಿಕತೆಗಳು ಕೊಡಕ್ಕೆ ಸಿದ್ಧರಿರ್ತಾರಂತ ಹೇಳ್ತಾ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ರಾಯಚೂರು ಜಿಲ್ಲೆಯ ನಬಾರ್ಡ್ ಬ್ಯಾಂಕಿನ ಉಪ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಕಲಾವತಿ ಇವರುಗಳು ಕೂಡ ತಮ್ಮ ವಿಚಾರವನ್ನ ಹಂಚಿಕೊಂಡ್ರು. ಈ ಒಂದು ಕಾರ್ಯಕ್ರಮನ ರಾಯಚೂರು ಜಿಲ್ಲೆಯಲ್ಲಿ ಒಂದು ಹಮ್ಮಿಕೊಂಡಿದ್ದು ಇದು ನಿಜವಾಗ್ಲೂ ಎಲ್ಲರಿಗೂ ಒಂದು ಉಪಯೋಗ ಆಗಿದೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ರಾಯಚೂರನ್ನ ಬಿಸಿಲ ನಾಡು ಅಂತ ಕರೀತಾರೆ. ಬಿಸಿಲು ಅಂದ್ರೆ ಇಲ್ಲಿ ಸೋಲಾರ್ ಪವರ್ ಸೋಲಾರ್ ಎನರ್ಜಿನ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಬಹುದಾಗಿದೆ. ಈ ಒಂದು ನಿಟ್ಟಿನಲ್ಲಿ ಈ ನಾವು ಈಗ ಅಲ್ಲಿ ನೋಡ್ಕೊಂಡು ಬಂದ್ವಿ, ಸೋಲಾರ್ ಎನರ್ಜಿಯಿಂದ ಯಾವ್ಯಾವ ರೀತಿ ಮೆಷಿನರೀಸ್ ಮಾಡ್ಬೋದು, ಮತ್ತೆ ಅಗ್ರಿಕಲ್ಚರಿಸ್ಟ್ಗೆ ರೈತರಿಗೆ ಮತ್ತು ಮಹಿಳೆಯರಿಗೆ ಅವರೊಂದು ಲೈವ್ಲಿಹುಡ್ ನ ಇಂಪ್ರೂವ್ ಮಾಡ್ಕೊಡೋಕೆ ಮತ್ತೆ ರೈತರಿಗೆ ಇನ್ಕಮ್ ಡಬಲ್ ಆಗ್ಲಿಕ್ಕೆ ಯಾವ್ಯಾವ ರೀತಿ ಈ ಒಂದು ತಂತ್ರಜ್ಞಾನನ ಯುಟಿಲೈಸ್ ಮಾಡ್ಕೋಬಹುದು ಅಂತ ಸೋಲಾರ್ ಎನರ್ಜಿ ಸೋಲಾರ್ ಕಂಪನಿಯವರು ನಮ್ಗೆ ಎಲ್ಲಾ ವಿಶದವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲಾ ಎಫ್ ಪಿ ಒಗಳು ಈಗಾಗಲೇ ನಬಾರ್ಡ್ ಸಪೋರ್ಟೆಡ್ ಎಫ್ ಪಿ ಒಗಳಲ್ಲಿ ಎರಡು ಮೂರು ಎಫ್ ಪಿ ಒಗಳು ಈ ಒಂದು ತಂತ್ರಜ್ಞಾನನ ಆಲ್ರೆಡಿ ಅಳವಡಿಸ್ಕೊಂಡು ಕೋಲ್ಡ್ ಸ್ಟೋರೇಜ್ ಮತ್ತೆ ಡ್ರೋನ್ ಈ ರೀತಿಯಾಗಿ ಎಲ್ಲಾನು ಮಾಡ್ತಾ ಇದಾರೆ. ಅದೇ ರೀತಿ ಎಲ್ಲಾ ಎಫ್ ಪಿ ಒಗಳು ಈ ಒಂದು ತಂತ್ರಜ್ಞಾನನ ಅಳವಡಿಸ್ಕೊಂಡು ಮಾಡ್ಕೋಬೇಕು. ಇನ್ನೊಂದು ನನ್ನ ವಿಜ್ಞಾಪನೆ ಏನಂದ್ರೆ, ಈಗ ಡ್ರೋನ್ ತಂತ್ರಜ್ಞಾನ ಮತ್ತು ರಾಯಚೂರು ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್, ಮತ್ತೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ. ಈ ಒಂದು ಸೋಲಾರ್ ಎನರ್ಜಿ ಮುಖಾಂತರ ಡ್ರೋನ್ ಟೆಕ್ನಾಲಜಿನ ರೂರಲ್ ಯೂತ್ಗೆ ಏನಾದರೂ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಕೊಡೋ ಚಾನ್ಸಸ್ ಇದೆಯಾ ಅಂತ ನಾನು ಕೇಳ್ಕೊಳ್ತೀನಿ. ಈ ಒಂದು ಚಾನ್ಸ್ ಇದ್ರೆ ಡೆಫಿನೆಟ್ ಆಗಿ ನಬಾರ್ಡ್ ಇಂದ ನಾವು ಹೆಲ್ಪ್ ಮಾಡ್ತೀವಿ ಅದಕ್ಕೆ. ಮತ್ತೆ ಇನ್ನೊಂದು ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇಷ್ಟು ಸೋಲಾರ್ ಎನರ್ಜಿ ಎಲ್ಲಾನು ಮಾಡಿದ್ರು ನಮ್ದು ರಾಯಚೂರು ಜಿಲ್ಲೆಯಲ್ಲಿ ರಿನ್ಯೂವಲ್ ಎನರ್ಜಿನಲ್ಲಿ ಲೋನ್ ತಗೊಂಡಿರೋರು ಸಾಲ ತಗೊಂಡಿರೋರು ತುಂಬಾ ಕಡಿಮೆ, ಆಲ್ಮೋಸ್ಟ್ 0% ಇದೆ. ಇದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ವಿ ಹ್ಯಾವ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದ ಪೀಪಲ್ ಅಮಾಂಗ್ ದ ಫಾರ್ಮರ್ಸ್. ಈ ಒಂದು ನಿಟ್ಟಿನಲ್ಲಿ ಸೆಲ್ಕೋದವರು ಮತ್ತೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅವರು ಎಲ್ಲಾ ಹಳ್ಳಿಗಳಿಗೂ ಹೋಗಿ ಅಥವಾ ಆ ತಾಲೂಕು ಮಟ್ಟದಲ್ಲಿ ಕೆಲವೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಎಲ್ಲಾ ರೈತ ಬಾಂಧವರನ್ನ ಕರೆಸಿ ಇದೊಂದು ಉಪಯೋಗವಾಗುವಂತ ಕೆಲಸ ಆಗತ್ತೆ ಅಂತ ನನ್ನ ಅನಿಸಿಕೆ. ಇದರ ಜೊತೆಗೇನೆ ಒಂದೊಂದು ಎಫ್ ಪಿ ಒಗಳಲ್ಲಿ ಮಿನಿಮಮ್ 1,000 ಜನ ರೈತರಿರ್ತಾರೆ. ಈ ರೈತರ ಅವಶ್ಯಕತೆಗಳೇನು ಮತ್ತೆ ಆ ರೈತ ಕೆಲವೊಂದು ರೈತ ಉತ್ಪಾದಕ ಮಹಿಳಾ ಸಂಘಗಳಿದೆ, ಆ ಮಹಿಳಾ ಸಂಘಗಳು ಯಾವ ರೀತಿ ಕೆಲಸ ಮಾಡ್ಬೋದು, ಈ ರೋಟಿ ಮೆಷಿನು ಕಬ್ಬಿನ ಹಾಲನ್ನ ಮಾಡುವಂತ ಮೆಷಿನು ಅದನ್ನೆಲ್ಲ ಸಬ್ಸಿಡಿ ರೂಪದಲ್ಲಿ ಅವರು ತಗೊಂಡು ಅವರ ಮೆಂಬರ್ಸ್ಗೆ ಹೆಲ್ಪ್ ಆಗೋ ರೀತಿ ಇದನ್ನೆಲ್ಲನೂ ಮಾಡ್ಬೋದು. ಈ ಒಂದು ನಿಟ್ಟಿನಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲಾನು ಮಾಡ್ಬೇಕಾಗತ್ತೆ. ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ಲಿಕ್ಕೆ ನಬಾರ್ಡ್ ಕಡೆಯಿಂದನು ಕೆಲವೊಂದು ಗ್ರಾಂಟ್ಸ್ ಕೊಡ್ತಾ ಇದೀವಿ. MEDP ಮತ್ತೆ LEDP ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಫಾರ್ SHGs ಎಕ್ಸ್ಕ್ಲೂಸಿವ್ಲಿ, ಅದ್ರ ಬಗ್ಗೆ ಎಫ್ ಪಿ ಓದವರು ಯಾರಾದ್ರೂ ಮುಂದೆ ಬಂದ್ರೆ ಅದರದ್ದು ನಾವು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ ಕೊಡೋಂತ ಸಾಧ್ಯತೆನೂ ಇರುತ್ತೆ. ಲೋನ್ ತಗೊಳ್ಳೋದು ಅದು ಈಗ DFSL ಅಂದ್ರೆ ಫೈನಾನ್ಸ್ ಮಿನಿಸ್ಟ್ರಿನೂ ಅದ್ರ ಬಗ್ಗೆ ಈಗ ಚಿಂತನೆ ಮಾಡ್ತಾ ಇದೆ. ಈಗ ಮಿನಿಮಮ್ 1,000 ಕೋಟಿ ನಾವು ರಾಯಚೂರಲ್ಲಿ ಲೋನ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಕೂಡ ಕೊಟ್ಟಿದೆ. ಬಟ್ ಈ ಟಾರ್ಗೆಟ್ ಅಲ್ಲಿ ನಾವು ಇನ್ನು 1 ಕೋಟಿನೂ ಎಲ್ಲೂ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಯಾರು ಶೇಂಗಾ ಬೆಳೆಯಲ್ಲಿ ಇತ್ತೀಚೆಗೆ ಇಳುವರಿ ಕಡಿಮೆ ಆಗಲಿಕ್ಕೆ ಹಲವಾರು ಕಾರಣಗಳಿವೆ, ಕೆಲವೊಂದು ಕ್ರಮಗಳನ್ನು ಬ್ಯಾಂಕಿಂದ ಶೇಂಗಾ ಬೆಳೆಯಲಿಕ್ಕೆ ಸಾಲ ಪಡ್ಕೋಬಹುದು ಮತ್ತೆ ಅದರಿಂದ ನಿಮಗೆ ಕಡಿಮೆ ಬಡ್ಡಿದರದಲ್ಲಿ ಸಿಗುತ್ತೆ. ಈ ಸಂದರ್ಭದಲ್ಲಿ ಐಸ್ಯಾಪ್ ಇಂಡಿಯಾ ಫೌಂಡೇಶನ್ ಸದಸ್ಯರಾದ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ ವಿಶೇಷ ಘಟಕ ಯೋಜನೆ ಗಿರಿಜನ ಉಪಯೋಗ ತಮ್ಮ ಸಂಘ ಸಂಸ್ಥೆಗಳಿಗೆ ತಮ್ಮ ರೈತರಿಗೆ ಕೊಂಡೋಗಲು ಹಣದ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಅದನ್ನು ಜೋಡಿಸುವಂತ ಕೆಲಸ ನಾವು ಮತ್ತು ಸೆಲ್ಕೋ ಫೌಂಡೇಶನ್ ಅವರು ಖಂಡಿತ ಮಾಡ್ತೀವಿ, ತಮ್ಮ ಸಹಾಯನ ಪಡಿತೀವಿ. ಮೇಡಮ್, ನಿಮ್ಮ ನಿಮ್ಮ ಎಫ್ ಪಿಗಳಿಗೆ ಪುನಃ ಹೋಗಿ ನಿಮ್ಮ ರೈತ ಸದಸ್ಯರಿಗೆ ಇದನ್ನು ಹಂಚಿಕೊಳ್ಳಿ. ನಾಳೆನೂ ಇರುತ್ತೆ, ಪ್ರತಿಯೊಬ್ಬರನ್ನು ರೊಟ್ಟಿಗೂ ಆಮೇಲೆ ಸೌರಶಕ್ತಿಗೂ ಇರುವಂಥ ಸಂಬಂಧ ಏನು ಅದನ್ನ ತಿಳ್ಕೊಳ್ಳಿ. ನಾವು ಹಿಂದೆ ಕಳೆದ ಒಂದು 30 ವರ್ಷದಲ್ಲಿ ನೋಡೋದಾದಿದ್ರೆ ಈ ಕೀಟನಾಶಕಗಳನ್ನು ನಾವು ಕೈ ಯಂತ್ರಿತ ಚಾಲನೆಯನ್ನು ನಾವು ಮಾಡ್ತಿದ್ವಿ, ನಮ್ಮ ಹಿರಿಯವರೆಲ್ಲ. ನಾನು ರೈತ ಕುಟುಂಬದಿಂದ ಬಂದಿದ್ದೀನಿ. ಆ ತದನಂತರ ನಿಧಾನಕ್ಕೆ ಬ್ಯಾಟ್ರಿ ಚಾಲಿತ ಆಯಿತು, ಈಗ ಸೌರಶಕ್ತಿಯನ್ನು ಬಳಕೆ ಮಾಡ್ತಾ ಇದ್ದಾರೆ. ನಾವು ತೋಟದಲ್ಲಿ ಬಳಸುವಂಥ ಟಾರ್ಚ್ ಲೈಟಿಂದ ಹಿಡಿದು ದೊಡ್ಡ ದೊಡ್ಡ ಯಂತ್ರಗಳನ್ನೆಲ್ಲ ಸೌರಶಕ್ತಿಯನ್ನು ಬಳಸಿ ಈ ಇಂದಿನ ದಿವಸ ನಾವು ನೋಡೋಕ್ಕೆ ಅವಕಾಶ ಸಿಗ್ತಾ ಇದೆ. ತೊ ಅದನ್ನೆಲ್ಲರೂ ತಾವು ಸದ್ಬಳಕೆ ಪಡ್ಕೊಂಡು ಒಂದು ಲಾಭ ಪಡ್ತೀರಿ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಂಎಸ್ ಅಯ್ಯನಗೌಡ ಇವರುಗಳು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಿದ್ದು ಹೀಗೆ. ನೀರಿಲ್ಲಾರದೆ ಏನಾದ್ರು ಒಂದು ದಿವಸ ಇರ್ಬೋದೇನೋ ಅಂತೀವಿ, ನೀರಿಲ್ಲ ಅಂದರೆ ಆಗದೇ ಇಲ್ಲರಿ, ಬದುಕಕ್ಕೆ ಆಗಲ್ಲ ಅಂತೀವಿ. ಆದರೆ ಈಗ ಎನರ್ಜಿ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎದ್ದು ಪಂಪ್ ಸ್ಟಾರ್ಟ್ ಮಾಡ್ಬೇಕಂತ ಇಟ್ಕೊಂಡ್ರು ನೀರಿನ ಪಂಪ್ ಕೆಳಗಡೆ ತೊಟ್ಟಿಯಿಂದ ಮೇಲೆ ಓವರ್ ಟ್ಯಾಂಕಿಗೆ ಬರಬೇಕು. ಯಾವುದೇ ವಸ್ತು ತಗೊಳ್ಳ್ರಿ, ಟೋಟಲಿ ನಮ್ಮ ಇಡೀ ಜೀವನದಲ್ಲಿ ಎನರ್ಜಿ ಇರಲಾರ್ದೆ ಒಂದು ದಿವಸ ಎನರ್ಜಿ ಇಲ್ಲ ಅಂತಂದರೆ ಇಡೀ ಜಗತ್ತೇ ಅಲ್ಲೋಲ್ ಕಲ್ಲೋಳಾಗುತ್ತೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಸೆಲ್ಕೋ ಅವರು ಒಂದು ಮುಂದಾಳತ್ವ ವಹಿಸಿ ನಮ್ಮ ಕೃಷಿಯಲ್ಲಿ ಉಪಯೋಗ ಆಗ್ತಕ್ಕಂಥ ಮೇಜರ್ ಎನರ್ಜಿ ಕನ್ಸ್ಯೂಮರ್ ಅಂದರೆ ಕೃಷಿ. ಬೇರೆ ಕಡೆ ಎಲ್ಲ ಬಿಟ್ಟರು ಕೃಷಿಯಲ್ಲೇ ಮೇಜರ್ ಇಂಡಸ್ಟ್ರಿ ಬಿಟ್ಟ ಮೇಲೆ ಕೃಷಿಯಲ್ಲೇ ಮೇಜರ್ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ. ಅಂಥದಕ್ಕೆ ಒಂದು ರಿನ್ಯೂವಲ್ ಸೋಲಾರ್ ಎಲ್ಲಿನೂ ಕಡಿಮೆ ಆಗಲಿರ್ತಕ್ಕಂಥ ನಮಗೆ ವಿ ಆರ್ ಬ್ಲೆಸ್ಡ್ ವಿತ್ ಗುಡ್ ನಮಗೆ ಚೆನ್ನಾಗಿರ್ತಕ್ಕಂಥ ಸೂರ್ಯ ಬೆಳಕಿದೆ, ಅದನ್ನು ಯಾಕೆ ಉಪಯೋಗ ಮಾಡ್ಕೋಬೇಕು ಅಂಥೇಳಿ ಉಪಯೋಗ ಮಾಡ್ಕೋಬಾರ್ದು ಅಂಥೇಳಿ ಅದನ್ನೆಲ್ಲ ಪರಿಕರಗಳಿಗೆ ಅವ್ರು ಮ್ಯಾಚಿಂಗ್ ಎನರ್ಜಿ ಟೂಲ್ಸ್ ರೆಡಿ ಮಾಡಿದ್ದಾರೆ. ಎಲ್ಲ ಒಂದು ಏನೇ ನೀವು ಕಾರ್ಯ ಮಾಡ್ತೀರಿ ಅದಕ್ಕೆ ಸೋಲಾರಿಂದ ಮಾಡ್ರಿ ಅಂತ, ಸೋಲಾರಿಂದ ಎನಿಥಿಂಗ್. ಸೊ ಹಂಗಾಗಿ ಅವರು ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ, ಎಲ್ಲ ನೋಡಿದ್ದಾರೆ. ನೀವು ಆಲ್ರೆಡಿ ಅದ್ರ ಟೆಕ್ನಾಲಜಿ ಇದೆ, ಸಣ್ಣ ರೈತರಿಗೆ ಇಲ್ಲಿಂದ ಹಿಡಿದು ದೊಡ್ಡ ರೈತರವರೆಗೂ ಯಾವ ಥರ ಉಪಯೋಗ ಮಾಡಬೇಕು, ಇನ್ಕ್ಲೂಡಿಂಗ್ ಡ್ರೋನ್ ಟೆಕ್ನಾಲಜಿ ಆಗಿರ್ಬೋದು, ಅಥವಾ ಒಂದು ಸ್ಯಾಂಪಲ್ ಮೇಡಮ್ ಒಂದು ಎನಾಲಿಸಿಸ್ ಸಾಯಿಲ್ ಎನಾಲಿಸಿಸ್ಗೆ ಒಂದು ಸ್ಮಾಲ್ ಇಕ್ವಿಪ್ಮೆಂಟ್ ಡಿಸೈನ್ ಮಾಡಿದ್ದಾರೆ. ಎಲ್ಲ ಒಂದು ನಿಮಗೆ ಪೋಷಕಾಂಶಗಳು ಮೈಕ್ರೋ ನ್ಯೂಟ್ರಿಯೆಂಟ್ಸ್ದು ಎನಾಲಿಸಿಸ್ ಎಷ್ಟಿದೆ ಅಂತ ಅನ್ನೋದು ತೋರಿಸ್ಬಿಡುತ್ತೆ. ಅದನ್ನು 19.4-20.7°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 59-75% ಮತ್ತು ಕನಿಷ್ಠ ಆರ್ದ್ರತೆ 30-48% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6.8-8.7 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ಮಿಲಿಲೀಟರ್ ನ್ಯಾಪ್ತಲಿಕ್ ಅಸಿಟಿಕ್ ಆಮ್ಲ NAAನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಹಿಂಗಾರಿ ಜೋಳದಲ್ಲಿ ಅಂತರ್ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶದ ಸಂರಕ್ಷಣೆ ಆಗ್ತದೆ. ಹಿಂಗಾರಿ ಜೋಳದ ಬೆಳೆ 30 ದಿನಗಳಿದ್ದಾಗ ಮತ್ತು ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯವನ್ನು ಸಿಂಪರಣೆ ಮಾಡಬೇಕು. ಕಡಲೆ ಬೆಳೆಯಲ್ಲಿ ಹೆಲಿಕೋರ್ಪ ಅಥವಾ ಸ್ಪಡಾಪ್ಟರ ಕೀಡೆ ಕಾಣಿಸಿಕೊಂಡಿದ್ದು ಇದರ ಹತೋಟೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನ್ ನಿಂಟ್ರಿನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳೆಯಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರೋದನ್ನು ಬಿಡಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು. ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ತೊಗರಿಯನ್ನು ಕಟಾವು ಮಾಡಬೇಕು. ಇನ್ನು ತೊಗರಿ ಬೆಳೆಗೆ ಹೂವು ಬಿಡುವ ಮತ್ತು ಕಾಯಿ ಕಟ್ಟುವ ಎರಡು ಹಂತಗಳಲ್ಲಿ ರಕ್ಷಣಾತ್ಮಕ ನೀರಾವರಿಯನ್ನು ಕೊಡಬೇಕಾಗ್ತದೆ. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಹೆಚ್ಚಿಸಬಹುದು. ಇನ್ನು ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಾಗ್ತದೆ. ಅಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪಾವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಕಿಟಕಿಯಲ್ಲಿ ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಿಸಬೇಕು. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬಹುದು. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಇದಾಗಿತ್ತು ಇವತ್ತಿನ ರೈತ ಬಾಂಧವರ ಕೃಷಿ ರಂಗ ಕಾರ್ಯಕ್ರಮ. ರೈತ ಬಾಂಧವರ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು, ಸಮಯ 7:29, ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಈಗ ಕೇಳೋಣ ಸಂಪ್ರದಾಯದ ಪದಗಳನ್ನು. ರಾಯಚೂರು ತಾಲೂಕಿನ 1000 ಗ್ರಾಮದ ಭೀಮಮ್ಮ ಮತ್ತು ಸಂಗಡಿಗರಿಂದ. ಮುಂಡರಿಗೆ ಶಿವಗೇನೆ, ಗುಂಡಿಗೆ ಮೂಡನ, ಮೂತ ಮುಂಡರಿಗೆ ಬಾಯಲಾಗೆ, ಮತ್ತೆ ಬಾಯಲಾಗೆ, ಮೂತ ಮುಂಡರಿಗೆ ಬಾಯಲಾಗೆ, ಮತ್ತೆ ಬಾಯಲಾಗೆ, ಮುದ್ದೇನೆ ಮುಂಡರಿಗೆ ಬಯಲ ಬಸಿವಾಗೇನೆ, ಮುಂದಳಕೊಂಡಿಗೆ ಮೂಡನಲೆ, ಮತ್ತೆ ಮೂಡನಲೆ, ಮುಂದಳಕೊಂಡಿಗೆ ಮೂಡನಲೆ, ಮತ್ತೆ ಮೂಡನಲೆ, ಮುಂದಳಕೊಂಡಿಗೆ ಮೂಡನಲೆ, ಮತ್ತೆ ಮೂಡನಲೆ, ಮುಂದಳಕೊಂಡಿಗೆ ಮೂಡನಲೆ, ಮತ್ತೆ ಮೂಡನಲೆ, ಮುಂದಳ ಗೊಂಡೆಗೆ ಮೂಡನ ಜಗನೆ, ವಾಟರ ನಾನ ಕಂಡನಲೆ, ಮತ್ತೆ ಕಂಡನಲೆ, ವಾಟರ ನಾನ ಕಂಡನಲೆ, ಮತ್ತೆ ಕಂಡನಲೆ, ವಾಟರ ನಾನ ಕಂಡನಲೆ, ಮತ್ತೆ ಕಂಡನಲೆ, ವಾಟರ ನಾನ ಕಂಡನಲೆ, ಮತ್ತೆ ಕಂಡನಲೆ, ವಾಟರ ನಾನ ರಾಯಚೂರು ತಾಲೂಕಿನ ಅತ್ತನೂರು ಗ್ರಾಮದ ಭೀಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದರೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಆಗುತ್ತಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಮೂಡಿಬರಲಿವೆ. ಬೆಂಗಳೂರು ಕೇಂದ್ರದಿಂದ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಮರ ಗಿಡ ಪಕ್ಷಿ ಸಂಕುಲವನ್ನು ರಕ್ಷಿಸಬೇಕಾದ್ದು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ಮನುಕುಲದ ಉಳಿವಿಗಾಗಿ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 4ನೇ ರಾಷ್ಟೀಯ ಮುಖ್ಯ ಕಾರ್ಯದರ್ಶಿಗಳ ಸಮಾವೇಶಕ್ಕೆ ತೆರೆ. ಮಹಾರಾಷ್ಟದಲ್ಲಿ ಸಚಿವ ಸಂಪುಟ ವಿಸ್ತರಣೆ, ಪ್ರಮಾಣ ವಚನ ಸ್ವೀಕರಿಸಿದ ಮಹಾಯುತಿ ನಾಯಕರು. ಕ್ಷಯಮುಕ್ತ ಭಾರತ ಜಾಗೃತಿ ಕ್ರಿಕೆಟ್, ವಿವಿಧ ರಾಜಕೀಯ ಪಕ್ಷಗಳಿಂದ ಸೌಹಾರ್ದ ಪಂದ್ಯ. ಮಲೇಷ್ಯಾದಲ್ಲಿ ನಡೆದ 19 ವರ್ಷದ ಒಳಗಿನ ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ನಲ್ಲಿ ಪಾಕಿಸ್ತಾನದ ವಿರುದ್ದ ಭಾರತಕ್ಕೆ ಗೆಲುವು. ವಾರ್ತೆಗಳ ವಿವರ. ನವದೆಹಲಿ ನಡೆಯುತ್ತಿರುವ 3 ದಿನಗಳ 4ನೇ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳ ಸಮಾವೇಶಕ್ಕೆ ತೆರೆ ಬಿದ್ದಿದೆ. ಸಮಾವೇಶದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗೂಡಿ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದ್ದಾರೆ. ಈ ಸಮಾವೇಶ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಅಲ್ಲದೆ ತ್ವರಿತ ಬೆಳವಣಿಗೆ ಹಾಗೂ ಅಭಿವೃದ್ದಿಗಾಗಿ ಸರ್ಕಾರಗಳ ನಡುವೆ ಹೆಚ್ಚಿನ ಸಮನ್ವಯತೆ ಸಾಧಿಸಲು ಈ ಸಮಾವೇಶ ಕೇಂದ್ರೀಕರಿಸಿದೆ. ವಾಣಿಜ್ಯೋದ್ಯಮ, ಉದ್ಯೋಗ ಮತ್ತು ಕೌಶಲ್ಯವನ್ನು ಉತ್ತೇಜಿಸುವುದು ಈ ಸಮಾವೇಶದ ಧ್ಯೇಯವಾಕ್ಯವಾಗಿದೆ. ಮಹಾರಾಷ್ಟದ ನಾಗ್ಪುರದಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಸಚಿವ ಸಂಪುಟ ವಿಸ್ತರಣೆ ಕಾರ್ಯಕ್ರಮ ನಡೆಯಿತು. ಮುಂಬೈನಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಸಂಪುಟದ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಿತು. ಬಿಜೆಪಿಯ 16 ನಾಯಕರು, 3 ರಾಜ್ಯ ಸಚಿವರು, ಶಿವಸೇನೆಯ 9 ಹಾಗೂ 2 ರಾಜ್ಯ ಸಚಿವರು, ಎನ್ಸಿಪಿಯ 8 ನಾಯಕರು ಮತ್ತು 1 ರಾಜ್ಯ ಸಚಿವರು ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸಿದ್ದು, ಮಹಾರಾಷ್ಟ ಬಿಜೆಪಿ ಮುಖ್ಯಸ್ಥ ಚಂದ್ರಶೇಖರ್ ಬಾವಂಕುಲೆ, ಬಿಜೆಪಿ ನಾಯಕರಾದ ರಾಧಾಕೃಷ್ಣ ವೇಖೆ ಪಾಟೀಲ್, ಚಂದ್ರಕಾಂತ್ ಪಾಟೀಲ್ ಮತ್ತು ಗಿರೀಶ್ ಮಹಾಜನ್, ಎನ್ಸಿಪಿ ನಾಯಕ ಹಾಸನ್ ಮುಶ್ರಿಫ್ ಮತ್ತು ಶಿವಸೇನಾ ನಾಯಕ ಗುಲಾಬ್ ರಾವ್ ಪಾಟೀಲ್ ಅವರುಗಳು ಸಚಿವರಾಗಿ ಅಧಿಕಾರ ಸ್ವೀಕರಿಸಿದರು. ಇದಕ್ಕೂ ಮುನ್ನ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್, ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು. ಮಹಾರಾಷ್ಟ ವಿಧಾನಸಭೆಯ ಚಳಿಗಾಲದ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದೆ. ನವದೆಹಲಿಯ ಮೇಜರ್ ಧ್ಯಾನ್ಚಂದ್ ರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆದಂತಹ ಟಿಬಿ ಮುಕ್ತ ಭಾರತ ಜಾಗೃತಿ ಕ್ರಿಕೆಟ್, ಅಂದರೆ ಕ್ಷಯರೋಗ ಮುಕ್ತ ಭಾರತ ಜಾಗೃತಿ ಕ್ರಿಕೆಟ್ ಸೌಹಾರ್ದ ಕ್ರಿಕೆಟ್ ಪಂದ್ಯದಲ್ಲಿ ಲೋಕಸಭೆ ಸಭಾಪತಿ ಇಲೆವೆನ್ ತಂಡ ರಾಜ್ಯಸಭೆ ಅಧ್ಯಕ್ಷ ಇಲೆವೆನ್ ತಂಡದ ವಿರುದ್ದ ಗೆಲುವು ಸಾಧಿಸಿದೆ. ಈ ಸ್ನೇಹಪೂರಿತ ಕ್ರಿಕೆಟ್ ಪಂದ್ಯದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳ ಸಂಸತ್ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಕ್ಷಯರೋಗ ಮುಕ್ತ ದೇಶಕ್ಕಾಗಿ ಜಾಗೃತಿ ಮೂಡಿಸಲು ಹಾಗೂ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಈ ಕ್ರಿಕೆಟ್ ಪಂದ್ಯವನ್ನು ಆಯೋಜನೆ ಮಾಡಲಾಗಿತ್ತು. ಪಂದ್ಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ, ಪ್ರಧಾನಮಂತ್ರಿ ಕ್ಷಯ ಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ 2025 ವೇಳೆಗೆ ರೋಗವನ್ನು ತೊಡೆದು ಹಾಕುವ ಗುರಿಯನ್ನು ಹೊಂದಲಾಗಿದೆ ಎಂದು ತಿಳಿಸಿದರು. इस संकल्प के साथ कि 2025 तक हमें टीबी मुक्त भारत बनाना है. इस खेल कराने का मकसद यही है कि जिस तरीके से खेल में प्रतिस्पर्धा होती है, अपने अपने खेल के तो जीतने की, उसी तरीके की प्रतिस्पर्धा है अपने अपने संसदीय क्षेत्र को टीबी मुक्त रखने का. और ये प्रतिस्पर्धा स्वस्थ प्रतिस्पर्धा है, खेल की तरफ प्रतिस्पर्धा है, और इसको लक्ष्य को संकल्प को पूरा करेंगे. ಈ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಕೇಂದ್ರ ಸಚಿವ ಕಿರಣ್ ರಿಜಿಜು, ಪಂದ್ಯವು ರೋಗದ ವಿರುದ್ದ ಹೋರಾಡಲು ಜಾಗೃತಿ ಮೂಡಿಸುವುದು ಅಲ್ಲದೆ ಜನರಲ್ಲಿ ಶಾರೀರಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಉತ್ತೇಜಿಸುತ್ತದೆ ಎಂದು ತಿಳಿಸಿದರು. ಶಸ್ತಾಸ್ತ್ರ ತ್ಯಜಿಸಿ ಸಮಾಜದ ಮುಖ್ಯವಾಹಿನಿಗೆ ಸೇರುವಂತೆ ಮಾವೋವಾದಿಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ದಾರೆ. ಛತ್ತೀಸ್ಗಢದ ರಾಯ್ಪುರದಲ್ಲಿ ಇಂದು ನಡೆದ ಛತ್ತೀಸ್ಗಢ ಪೊಲೀಸರಿಗೆ ಪ್ರತಿಷ್ಠಿತ ಪ್ರೆಸಿಡೆಂಟ್ ಕಲರ್ ಪ್ರಧಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಛತ್ತೀಸ್ಗಢವನ್ನು ನಕ್ಸಲ್ ರಹಿತ ರಾಜ್ಯವನ್ನಾಗಿ ಮಾಡುವ ಕೇಂದ್ರ ಸರ್ಕಾರದ ಸಂಕಲ್ಪವನ್ನು ಈಡೇರಿಸಲು ಸಂಪೂರ್ಣ ಶೌರ್ಯ ಮತ್ತು ಸಮರ್ಪಣಾ ಮನೋಭಾವದಿಂದ ಪೊಲೀಸರು ನಕ್ಸಲ್ ವಿರೋಧಿ ಅಭಿಯಾನವನ್ನು ನಡೆಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಛತ್ತೀಸ್ಗಢ ಸರ್ಕಾರವು ಉತ್ತಮ ಶರಣಾಗತಿ ನೀತಿಯನ್ನು ಸಿದ್ದಪಡಿಸಿದ್ದು, ಶರಣಾದ ಮಾವೋವಾದಿಗಳಿಗೆ ಉತ್ತಮ ಪ್ಯಾಕೇಜ್ ನೀಡಲಾಗಿದೆ. ಛತ್ತೀಸ್ಗಢ ಪೊಲೀಸರಿಗೆ ನೀಡಲಾಗುವ ರಾಷ್ಟ್ರಪತಿಗಳ ನಿಶಾನೆಯು ಅವರ ಸೇವೆ ಮತ್ತು ತ್ಯಾಗದ ಸಂಕೇತವಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿರುವ ವಿಕ್ಟೋರಿಯಾ ಮಾರ್ಕೆಟ್ ಕಟ್ಟಡದಲ್ಲಿ ಜಿಯೋ ಸೈನ್ಸ್ ವಸ್ತು ಸಂಗ್ರಹಾಲಯವನ್ನು ಇಂದು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಉದ್ಘಾಟಿಸಿದರು. ಈ ಅತ್ಯಾಧುನಿಕ ವಸ್ತು ಸಂಗ್ರಹಾಲಯ ಭೂವಿಜ್ಞಾನ, ಶಿಕ್ಷಣ ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆಯ ಕೇಂದ್ರವಾಗಿ ರೂಪುಗೊಳ್ಳುವ ನಿರೀಕ್ಷೆ ಇದೆ. ಜಿಎಸ್ಐ ಜಿಯೋ ಸೈನ್ಸ್ ವಸ್ತು ಸಂಗ್ರಹಾಲಯ ಭಾರತೀಯ ಭೂವಿಜ್ಞಾನ ವಿಭಾಗದ ವಿಶೇಷ ಭಾಗವಾಗಿದ್ದು, ಭೂವಿಜ್ಞಾನಿಗಳ ಅದ್ಭುತಗಳನ್ನು ಪ್ರದರ್ಶಿಸಲು ಹಾಗೂ ಸಾರ್ವಜನಿಕರ ನಡುವೆ ವೈಜ್ಞಾನಿಕ ಮನೋಭಾವನೆ ಮತ್ತು ಜ್ಞಾನ ಪಸರಿಸಲು ಪ್ರೋತ್ಸಾಹಿಸುತ್ತದೆ. ಇದೇ ವೇಳೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಜೀವಾಜಿ ವಿಶ್ವವಿದ್ಯಾಲಯದಲ್ಲಿ ರಾಜಾ ಶ್ರೀಮಂತ ಜೀವಾಜಿ ರಾವ್ ಸಿಂಧಿಯಾ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಆಕಾಶವಾಣಿ ಸುದ್ದಿಗೆ ನಮ್ಮ ಎಕ್ಸ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಬಿಎಎನ್ಜಿ ಅನುಸರಿಸಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 29ರಂದು ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳು ಪ್ರಸಾರವಾಗುವ ತಮ್ಮ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಮತ್ತು ವಿದೇಶದಲ್ಲಿರುವ ಭಾರತೀಯ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮ ಬಿತ್ತರಗೊಳ್ಳಲಿದ್ದು, ಇದು ಮನ್ ಕಿ ಬಾತ್ನ 117ನೇ ಅವತರಣಿಕೆಯಾಗಿದೆ. ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ, ಆಕಾಶವಾಣಿಯ ಸುದ್ದಿ ಜಾಲತಾಣ, ಮೊಬೈಲ್ ಆಪ್ ಹಾಗೂ ಯೂಟ್ಯೂಬ್ ಚಾನೆಲ್ಗಳಲ್ಲೂ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ವಾರ್ತಾ ಹಾಗೂ ಪ್ರಸಾರ ಖಾತೆ ಸಚಿವಾಲಯದ ಜಾಲತಾಣಗಳಲ್ಲೂ ಕೂಡ ಈ ಕಾರ್ಯಕ್ರಮ ಬಿತ್ತರಗೊಳ್ಳಲಿದ್ದು, ಹಿಂದಿ ಭಾಷೆಯ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲೂ ಈ ಕಾರ್ಯಕ್ರಮವನ್ನು ನೀವು ಕೇಳಬಹುದಾಗಿದೆ. ಕರ್ನಾಟಕದ ಮೈಸೂರಿನ ಎನ್ಐಇ ಕಾಲೇಜಿನ ಆವರಣದಲ್ಲಿ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಜರುಗಿತು. 5 ದಿನಗಳ ಕಾಲ ನಡೆದ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಸ್ಪರ್ಧೆಯಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ವಾಸಿಸುತ್ತಿರುವಂತಹ ವಿದ್ಯಾರ್ಥಿಗಳು ಭಾಗವಹಿಸಿ ಹೊಸ ಹೊಸ ಆವಿಷ್ಕಾರ ನಿರ್ಮಿಸುವ ಮೂಲಕ ಸ್ಪರ್ಧೆಗೆ ಮೆರುಗು ನೀಡಿದ್ದಾರೆ. ಸ್ಪರ್ಧೆಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ 28 ತಂಡಗಳಿಂದ ಒಟ್ಟು 168 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಕಾಶವಾಣಿಯೊಂದಿಗೆ ಕಾಲೇಜಿನ ಪ್ರಾಂಶುಪಾಲರಾದ ರೋಹಿಣಿ ನಾಗಪದ್ಮ ಮಾತನಾಡಿ, ವಿದ್ಯಾರ್ಥಿಗಳಿರುವಂತಹ ಪ್ರತಿಭೆಯನ್ನು ಹೊರತರಲು ಇದೊಂದು ಅದ್ಭುತ ವೇದಿಕೆ ಎಂದು ಹೇಳಿದರು. ಬೆಂಗಳೂರು ವಿದ್ಯಾರ್ಥಿನಿ ಸಂಜನಾ ಮಾತನಾಡಿ, ಸ್ಪರ್ಧೆಗಳಿಂದ ನಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಹೊರಹಾಕುವುದು ಜೊತೆಗೆ ಮುಂದಿನ ವಿದ್ಯಾಭ್ಯಾಸ ಹಾಗೂ ವೃತ್ತಿಗೆ ಅಗತ್ಯವಾದ ಅನುಭವಗಳನ್ನು ನೀಡುತ್ತಿದೆ. ಮೊದಲ ಬಾರಿಗೆ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ನಲ್ಲಿ ಭಾಗವಹಿಸಿ ಹೆಚ್ಚಿನ ಜ್ಞಾನ ಕೌಶಲ್ಯ ತಿಳಿದುಕೊಳ್ಳಲು ಸಹಕಾರಿಯಾಯಿತು ಎಂದು ತಿಳಿಸಿದ್ದಾರೆ. ಹ್ಯಾಕಥಾನ್ ಅಂತ ಮಾಡ್ತಾರಲ್ಲ, ದಟ್ ಇಸ್ ವೆನ್ ದೇ ಪುಟ್ ಯು ಇನ್ ಅ ಫಿಕ್ಸ್ ಅಲ್ವಾ. ಸೊ ಅವಾಗ ನಿಮ್ ಕ್ರಿಯೇಟಿವಿಟಿ ನಿಜವಾಗ್ಲೂ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಔಟ್. ಕ್ರಿಯೇಟಿವಿಟಿನ ರಿಯಲಿ ಆಚೆ ತರಿಸಿದ್ರು. ಏನಂತಂದ್ರೆ ಇದೆಲ್ಲ ಸ್ಟಾರ್ಟ್ಅಪ್ ಆಗ್ಬಹುದು, ಇದೆಲ್ಲ ಹೊಸ ಹೊಸ ಐಡಿಯಾನೆ. ಏನಂತಂದ್ರೆ ಇದೆಲ್ಲ ಎಕ್ಸಿಸ್ಟಿಂಗ್ ಮಾಡೆಲ್ಸ್ ಇದ್ರೂನು ನಾವು ಇದನ್ನ ಹೆಂಗೆ ಇನೋವೇಟಿವ್ ಆಗಿ ಇನ್ನ ಬೆಟರ್ ಇನ್ನ ಚೆನ್ನಾಗಿ ಮಾಡಿದೀವಿ ಅನ್ನೋದು ಇಸ್ ದ ಆಬ್ಜೆಕ್ಟಿವ್ ಆಫ್ ದಿಸ್ ಹ್ಯಾಕಥಾನ್. ಬೇಸಿಕಲಿ ನನ್ನ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಿತ್ತು ಅಂತಂದ್ರೆ ಸ್ಪೇಸ್ ಟೆಕ್ನಾಲಜಿ ಮೇಲೆ ಇತ್ತು. ಅಂಡ್ ವಿ ಚೂಸ್ ಅ ಟಾಪಿಕ್ ಆಸ್ ಹಾಲ್ ಥ್ರಸ್ಟರ್. ನಾವು ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಮೇಲೆ ಹಾಲ್ ಥ್ರಸ್ಟರ್ ಚೂಸ್ ಮಾಡಿದ್ದು. ಇಲ್ಲಿ ಮಾಡಿರೋದೆಲ್ಲ ನಾವು ಸದ್ಯಕ್ಕೆ ಇನೋವೇಷನ್ ಟೈಪ್ಸ್ ಅಲ್ಲಿ ಮಾಡಿರೋದು. ಇಟ್ಸ್ ಅ ಬಿಗ್ ಹ್ಯೂಜ್ ಲ್ಯಾಬೊರೇಟರಿ ಲೆವೆಲ್, ಬಟ್ ವಿ ಟ್ರೈಡ್ ಆ ಲೆವೆಲ್ ಬೆಸ್ಟ್ ಟು ಇನೋವೇಟ್ ಆರ್ ಸೆಲ್ಫ್. ಇಲ್ಲಿ ಚಿಕ್ಕದು ಚೇಂಬರ್ ಎಲ್ಲ ಮಾಡಿಬಿಟ್ಟು ಯೂಸಿಂಗ್ ಆರ್ಗನ್ ಸಿಲಿಂಡರ್ ಅಂಡ್ ಆಲ್ ಇದನ್ನೆಲ್ಲ ನಾವು ತಗೊಂಡ್ಬಿಟ್ಟು ಮಾಡಿದಾಯ್ತು. ಇನ್ನೊಂದೆಡೆ ಹುಬ್ಬಳ್ಳಿಯಲ್ಲಿ 5 ದಿನಗಳ ಕಾಲ ನಡೆದ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ಗೂ ತೆರೆ ಬಿದ್ದಿದೆ. ಕೆಎಲ್ಇ ನೋಡಲ್ ಕೇಂದ್ರದಲ್ಲಿ 30 ತಂಡಗಳು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು. ಡಾನ್ ಬಾಸ್ಕೋ ಬೆಂಗಳೂರು ತಂಡದ ವಿದ್ಯಾರ್ಥಿಗಳು ಮಾತನಾಡಿ ಡ್ರೋನ್ ಪ್ರಾಜೆಕ್ಟ್ ಬಗ್ಗೆ ತೀವ್ರ ಸಂತಸ ವ್ಯಕ್ತಪಡಿಸಿದ್ದಾರೆ. ನ್ಯೂಜಿಲೆಂಡ್ನ ವ್ಯಾಪಾರ ಸಚಿವ ಟಾಡ್ ಮೆಕ್ ಕ್ಲೇ ಅವರು ನಾಳೆ ನವದೆಹಲಿಗೆ ಆಗಮಿಸಲಿದ್ದಾರೆ. ನ್ಯೂಜಿಲೆಂಡ್ನ ಭಾರತ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅವರು ತಮ್ಮ ಸಹವರ್ತಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿಯಾಗಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಅವರು ಭಾರತೀಯ ಉದ್ಯಮ ಸಮುದಾಯದ ಹಿರಿಯ ಸದಸ್ಯರನ್ನು ಕೂಡ ಭೇಟಿಯಾಗಲಿದ್ದಾರೆ. ಈ ಕುರಿತು ಮಾತನಾಡಿರುವ ಟಾಡ್ ಮೆಕ್ ಕ್ಲೇ, ಭಾರತ ನ್ಯೂಜಿಲೆಂಡ್ಗೆ ಪ್ರಮುಖ ಪಾಲುದಾರ ರಾಷ್ಟವಾಗಿದೆ. ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸುವ ಅವಕಾಶಗಳು ಸೇರಿದಂತೆ ಉಭಯ ರಾಷ್ಟಗಳ ಸಂಬಂಧವನ್ನು ಎಲ್ಲ ಆಯಾಮದಲ್ಲೂ ಹೆಚ್ಚಿಸಲು ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮಾಲ್ಡೋವಾದ ಉಪಪ್ರಧಾನಿ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಮಿಹೈಲ್ ಪಾಸ್ ಪೋಯ್ ಅವರು 3 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ನವದೆಹಲಿಗೆ ಆಗಮಿಸಿದ್ದಾರೆ. ಅವರನ್ನು ಸ್ವಾಗತಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಪಾಪ್ಸೋಯ್ ಅವರ ಈ ಭೇಟಿಯು ಭಾರತ ಮಾಲ್ಡೋವಾ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಹೇಳಿದ್ದಾರೆ. ಮಲೇಷ್ಯಾದ ಕೋಲಾಲಂಪುರದಲ್ಲಿ ನಡೆದ 19 ವರ್ಷದ ಒಳಗಿನ ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ನಲ್ಲಿ ಭಾರತೀಯ ಮಹಿಳಾ ತಂಡವು ಎ ಗುಂಪಿನ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ದ 9 ವಿಕೆಟ್ಗಳ ಜಯ ದಾಖಲಿಸಿದೆ. ಮೊದಲಿಗೆ ಬ್ಯಾಟಿಂಗ್ ಆಯ್ದುಕೊಂಡ ಪಾಕಿಸ್ತಾನ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 67 ರನ್ ಗಳಿಸಿತು. ಈ ಸಂದರ್ಭ ಸೋನಂ 4 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಪಡೆದರು. ಈ ಗುರಿಯನ್ನು ಬೆನ್ನು ಹತ್ತಿದ ಭಾರತ ತಂಡ 29 ಎಸೆತಗಳಲ್ಲಿ 44 ರನ್ ಮತ್ತು ಸಾಧಿಕಾ ಚಲ್ಕೆ 17 ಎಸೆತಗಳಲ್ಲಿ 19 ರನ್ ಗಳಿಸಿದರು. ಭಾರತವು 7.5 ಓವರ್ಗಳಲ್ಲಿ ಜಯವನ್ನು ದಾಖಲಿಸಿತು. ಇನ್ನು ಭಾರತವು ನಾಳೆ ನೇಪಾಳವನ್ನು ಎದುರಿಸಲಿದೆ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿಂದು ಮುಂಬೈ ಮತ್ತು ಮಧ್ಯಪ್ರದೇಶ ತಂಡಗಳು ಮುಖಾಮುಖಿಯಾಗಿದೆ. ಟಾಸ್ ಗೆದ್ದ ಮುಂಬೈ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಮಧ್ಯಪ್ರದೇಶ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 127 ರನ್ ಗಳಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 4ನೇ ರಾಷ್ಟೀಯ ಮುಖ್ಯ ಕಾರ್ಯದರ್ಶಿಗಳ ಸಮಾವೇಶಕ್ಕೆ ತೆರೆ. ಮಹಾರಾಷ್ಟದಲ್ಲಿ ಸಚಿವ ಸಂಪುಟ ವಿಸ್ತರಣೆ, ಪ್ರಮಾಣ ವಚನ ಸ್ವೀಕರಿಸಿದ ಮಹಾಯುತಿ ನಾಯಕರು. ಕ್ಷಯಮುಕ್ತ ಭಾರತ, ಜಾಗೃತಿ ಕ್ರಿಕೆಟ್, ವಿವಿಧ ರಾಜಕೀಯ ಪಕ್ಷಗಳಿಂದ ಸೌಹಾರ್ದ ಪಂದ್ಯ. ಮಲೇಷ್ಯಾದಲ್ಲಿ ನಡೆದ 19 ವರ್ಷದ ಒಳಗಿನ ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ನಲ್ಲಿ ಪಾಕಿಸ್ತಾನದ ವಿರುದ್ದ ಭಾರತಕ್ಕೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ. ಆಕಾಶವಾಣಿ ಕನ್ನಡ ಭಾಷೆಯ ವಿವಿಧ ಮಜಲುಗಳು ಈ ಕುರಿತು ಡಾಕ್ಟರ್ ಎಚ್ಎಲ್ ಮಲ್ಲೇಶ್ಗೌಡ ಅವರಿಂದ ವಿಚಾರ ಪ್ರಸ್ತಾಪ. ಕನ್ನಡ ಭಾಷೆ ಪ್ರಪಂಚದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು. ಈ ಭಾಷೆಗೆ ಸುಮಾರು 2500 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ ಭಾಷಾ ವಿದ್ವಾಂಸರು ತೀರ್ಮಾನಕ್ಕೆ ಬರ್ತಾರೆ. ಇಂತಹ ದೀರ್ಘ ಇತಿಹಾಸ ಇರತಕ್ಕಂಥ ಭಾಷೆ ಎಲ್ಲ ಕಾಲದಲ್ಲೂ ಒಂದೇ ರೀತಿಯಲ್ಲಿತ್ತ ಅನ್ನುವಂಥದ್ದೊಂದು ಪ್ರಶ್ನೆ ಸಹಜವಾಗಿ ನಮ್ಮನ್ನು ಕಾಡುತ್ತೆ. ಈಗ ನಾವೇನು ಭಾಷೆಯನ್ನು ಬಳಸ್ತಾ ಇದ್ದೇವೋ ಈ ಭಾಷೆ 200 ವರ್ಷಗಳ ಹಿಂದೆ ಈ ರೀತಿಯಲ್ಲಿ ಇರಲಿಲ್ಲ. ಹೀಗೆ ಹಿಂದಕ್ಕೆ ಹಿಂದಕ್ಕೆ ಹಿಂದಕ್ಕೆ ಹೋದ ಹಾಗೆ ಅಲ್ಲ ಕನ್ನಡ ಭಾಷೆಯ ರೂಪ ಬದಲಾಗ್ತಾ ಇರೋದನ್ನು ನಾವು ಕಾಣ್ತೀವಿ. ಭಾಷಾವಿಜ್ಞಾನದ ದೃಷ್ಟಿಯಲ್ಲಿ ಈ ಭಾಷಾ ವ್ಯತ್ಯಾಸವನ್ನು ಭಾಷೆಯ ವಿವಿಧ ಮಜಲುಗಳು ಅಂತಲೂ ಕರಿತೀವಿ, ಭಾಷೆಯ ಅವಸ್ಥೆಗಳು ಅಂತಲೂ ಕರಿತೀವಿ, ಅವಸ್ಥಾಂತರಗಳು ಅಂತಲೂ ಕರಿತೀವಿ. ಹೀಗೆ ಭಾಷೆ ಕಾಲದಿಂದ ಕಾಲಕ್ಕೆ ಆಗಿರತಕ್ಕಂಥ ಬದಲಾವಣೆಯನ್ನು ಭಾಷಾ ವಿಜ್ಞಾನದ ದೃಷ್ಟಿಯಿಂದ ನಾವು ವರ್ಗೀಕರಿಸ್ತಕ್ಕಂತಹ ವಿಧಾನವನ್ನು ಬಹಳ ವೈಜ್ಞಾನಿಕವಾಗಿ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಯ ಅವಸ್ಥೆಗಳನ್ನು ನಾವು 4 ರೀತಿಯಲ್ಲಿ ಗುರುತಿಸ್ಕೊತೇವೆ. ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅನ್ನುವಂಥ ವರ್ಗೀಕರಣವನ್ನು ನಾವು ಮಾಡ್ತೀವಿ. ಈಗ ನಮಗೆ ಹಳಗನ್ನಡ ಅನ್ನುವಂಥದ್ದೊಂದು ರೂಪ ಇತ್ತು, ಪೂರ್ವದ ಹಳಗನ್ನಡ ಅನ್ನುವಂತಹದ್ದೊಂದು ಕನ್ನಡ ಇತ್ತ ಅನ್ನುವಂಥದ್ದೊಂದು ಪ್ರಶ್ನೆಯನ್ನು ವಿದ್ವಾಂಸರು ಕೇಳ್ತಾರೆ. ಖಂಡಿತವಾಗಿಯೂ ನಾವು ಅಧ್ಯಯನಕ್ಕೆ ಒಳಪಡಿಸೋಕೆ ಸಿಕ್ಕಿದಂಥ ಭಾಷೆಯನ್ನೇ ದೃಷ್ಟಿಯಲ್ಲಿಟ್ಕೊಂಡು ನೋಡಿದರೆ ಕನ್ನಡ ಭಾಷೆಯ ಸಾಹಿತ್ಯ ರಚನೆ ಯಾವ ಕಾಲದಿಂದ ಆಗಿದೆ ಅನ್ನುವಂತಹದ್ದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಕನ್ನಡದ ಮೊಟ್ಟ ಮೊದಲ ರಚನೆ ನಮಗೆ ಸಿಕ್ಕಿರ್ತಕ್ಕಂತಹದ್ದು ಹಲ್ಮಿಡಿ ಶಾಸನದಲ್ಲಿ, ಅದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅನ್ನುವಂತಹ ಗ್ರಾಮದಲ್ಲಿ ದೊರೆತಿರ್ತಕ್ಕಂಥ ಶಾಸನ. ಕ್ರಿಸ್ತಶಕ 450ರಲ್ಲಿ ರಚನೆಯಾಗಿರ್ತಕ್ಕಂಥ ಶಾಸನ ಅದು. ಆ ಶಾಸನದಲ್ಲಿಯೇ ಕನ್ನಡ ಭಾಷೆ ಹೇಗಿತ್ತು ಅನ್ನುವಂತಹದ್ದನ್ನು ನಾವು ಅಧ್ಯಯನಕ್ಕೆ ಒಳಪಡಿಸಿದ್ದೀವಿ. ಆ ನಂತರ ಅನೇಕ ಶಾಸನಗಳ ಶೋಧನೆಯಾಗಿದೆ. ಬಾದಾಮಿಯ ಶಾಸನ ಬಹಳ ಮುಖ್ಯವಾದದ್ದು. ಶ್ರವಣಬೆಳಗೊಳದಲ್ಲೂ ಅನೇಕ ಶಾಸನಗಳು ನಮಗೆ ಸಿಕ್ಕಿದ್ದಾವೆ. ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ಅನ್ನುವಂತಹ ಕೃತಿ ಅಧಿಕೃತವಾಗಿ ನಮಗೆ ಸಿಗುವವರೆಗೆ ಶಾಸನಗಳ ಭಾಷೆಯನ್ನೇ ದೃಷ್ಟಿಯಲ್ಲಿಟ್ಕೊಂಡು ನಾವು ನೋಡಬೇಕು. ಯಾಕೆಂದರೆ ಅದಕ್ಕಿಂತ ಮೊದಲು ಕನ್ನಡದಲ್ಲಿ ಕೃತಿಗಳು ರಚನೆ ಆಗಿದ್ದಾವೆ ಅನ್ನುವಂತಹದ್ದಾದರೂ ಕೂಡ ಯಾವ ಕೃತಿಗಳು ನಮಗೆ ಸಿಕ್ಕಿಲ್ಲ. ಉದಾಹರಣೆಗೆ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಅದಕ್ಕಿಂತ ಹಿಂದಿನ ಕವಿಗಳ ಹೆಸರುಗಳಷ್ಟೇ ಸಿಕ್ಕುತ್ತೆ ನಮಗೆ. ಅಸಗ, ಗುಣನಂದಿ, ಗುಣವರ್ಮ ಈ ಮುಂತಾದಂತಹ ಕವಿಗಳು ಕನ್ನಡದಲ್ಲಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅನ್ನುವಂತಹದ್ದಕ್ಕೆ ಆಧಾರ ಇದೆ. ಆದರೆ ಕೃತಿಗಳು ಸಿಕ್ಕಿಲ್ಲ. ಕೃತಿಗಳು ಸಿಕ್ಕಿದ್ದಿದ್ರೆ ಲಿಖಿತವಾಗಿ ಬರವಣಿಗೆಯ ಒಂದು ಆಧಾರ ಇದ್ದದ್ರಿಂದ ಹೀಗೇ ಇರ್ತಿತ್ತು ಅಂತ ಹೇಳ್ಬೋದಿತ್ತು. ಆದರೆ ನಮಗೆ ಸಿಕ್ಕಿರುವಂತಹ ಮೊದಲ ಗದ್ಯಕೃತಿ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ, ಶಾಸ್ತ್ರಕೃತಿ ಕವಿರಾಜ ಮಾರ್ಗ, ಅದು ಶ್ರೀ ವಿಜಯ ಬರೆದಿರತಕ್ಕಂಥ ಕವಿರಾಜ ಮಾರ್ಗ. ಈ ಕೃತಿಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಅದರ ಹಿಂದಿನ ಭಾಷೆ ಹೇಗಿತ್ತು ಅಂಥೇಳಿ ಅಧ್ಯಯನಕ್ಕೆ ಒಳಪಡಿಸ್ತಾರೆ. ನಮಗೆ ಪೂರ್ವದ ಹಳಗನ್ನಡ ಅನ್ನುವಂಥದ್ದು ಹೇಗಿತ್ತು ಅನ್ನುವಂತಹದಕ್ಕೆ ಸಿಗ್ತಕ್ಕಂಥ ಸ್ಪಷ್ಟವಾದಂತಹ ಆಧಾರ ಯಾವುದು ಅಂತ ಅಂದರೆ ವಡ್ಡಾರಾಧನೆ ಕೃತಿ. ವಡ್ಡಾರಾಧನೆಯ ಕಥೆಗಳಲ್ಲಿ ಬಳಕೆಯಾಗಿರ್ತಕ್ಕಂಥ ಗದ್ಯದ ಭಾಷೆ ಇದೆಯಲ್ಲ, ಆ ಗದ್ಯದ ಭಾಷೆ ನಂತರ ನಮಗೆ ಪಂಪನ ಕಾಲಘಟ್ಟದಲ್ಲಿ ಸಿಗ್ತಕ್ಕಂತಹ ಚಂಪೂ ಕಾವ್ಯಗಳಲ್ಲಿನ ಗದ್ಯದ ಭಾಷೆಗೂ ಆಗಿರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಗಮನಿಸಿಬಿಟ್ರೆ ಗೊತ್ತಾಗುತ್ತೆ. ಹಳಗನ್ನಡಕ್ಕಿಂತ ಹಿಂದೆ ಕನ್ನಡ ಬೇರೆ ರೂಪದಲ್ಲಿ ಬಳಕೆ ಆಗ್ತಾ ಇತ್ತು ಅನ್ನುವಂಥದ್ದು. ಉದಾಹರಣೆಗೆ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆಯಲ್ಲಿ ನಮ್ಮ ಕೆಲವು ಪ್ರತ್ಯಯಗಳು ಬಹಳ ವಿಶಿಷ್ಟವಾಗಿ ಬಳಕೆ ಆಗ್ತವೆ. ಈಗ ಬಂಧನ್ ಅನ್ನುವಂಥ ಹಳಗನ್ನಡದ ರೂಪ ವಡಾರಾಧನೆ ಕೃತಿಯಲ್ಲಿ ಬಂದಾನ್ ಅಂತಿದೆ, ಕೊಂದನ್ ಅನ್ನುವಂತಹ ರೂಪ ವಡಾರಾಧನೆಯಲ್ಲಿ ಕೊಂದಾನ್ ಅಂತಿದೆ. ಅಂದರೆ ಅನ್ ಅನ್ನುವಂತಹ ಪ್ರತ್ಯಯ ಪೂರ್ವದ ಹಳಗನ್ನಡದಲ್ಲಿ ಆನ್ ಅನ್ನುವ ರೂಪದಲ್ಲಿ ಬಳಕೆ ಆಗ್ತಾ ಇತ್ತು. ಹಾಗೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆ, ನಮ್ಮಲ್ಲಿ ಗೊತ್ತಿದೆ. ಈಗೊತ್ತು ಹೊಸಗನ್ನಡದಲ್ಲಿ ನಾವು ಅಲ್ಲಿ ಅಂತೀವಿ, ನಡುಗನ್ನಡ ಮತ್ತು ಹಳಗನ್ನಡದಲ್ಲಿ ಒಳ್ ಅನ್ನುವಂಥ ರೂಪ ಅದು. ಆ ಒಳ್ ಅನ್ನುವಂತಹದ್ದು ಪೂರ್ವದ ಹಳಗನ್ನಡದಲ್ಲಿ ಉಳ್ ಅನ್ನುವ ರೂಪದಲ್ಲಿತ್ತು, ನೆಲದುಳ್ ಅನ್ನುವಂತಹ ಪದ ಬಳಕೆ ಆಗ್ತಿತ್ತು. ಉಳ್ ಅಂತ ಅಂದರೆ ನೆಲದಲ್ಲಿ, ನೆಲದೊಳ್ ಅಂತ ಹೇಳಿ ಹಳಗನ್ನಡ. ಪೂರ್ವದ ಹಳಗನ್ನಡದಲ್ಲಿ ನೆಲದುಳ್ ಅಂತಿತ್ತು. ಹೀಗೆ ಪೂರ್ವದ ಹಳಗನ್ನಡಕ್ಕೂ ಹಳಗನ್ನಡಕ್ಕೂ ವ್ಯತ್ಯಾಸ ಇದು ಅನ್ನೋ ಸ್ಪಷ್ಟವಾಯಿತು. ಪೂರ್ವದ ಹಳಗನ್ನಡ ಕೂಡ ಇತ್ತು ಅನ್ನುವಂಥದ್ದನ್ನು ಹೇಳಿದ್ವಿ. ಯಾವಾಗ ನಾವು ಪೂರ್ವದ ಹಳಗನ್ನಡ ಅಂತ ಕರಿಬೇಕು ಅಂತ ಅಂದ್ರೆ ನಮಗೆ ಗೊತ್ತಿರೋ ಕನ್ನಡವೇ ಹಳಗನ್ನಡ, ಅದಕ್ಕಿಂತ ಗೊತ್ತಿಲ್ಲದೆ ಇರತಕ್ಕಂಥ ಕನ್ನಡ ಒಂದಿತ್ತು, ಅದಕ್ಕೆ ನಾವು ಊಹಿಸ್ತಾ ಇದ್ವಿ. ಶಿವಕೋಟ್ಯಾಚಾರ ವಡ್ಡಾರಾಧನೆಯಲ್ಲಿ ಇರ್ತಕ್ಕಂಥ ಆಧಾರಗಳನ್ನ ಇಟ್ಕೊಂಡು ಮಾತನಾಡ್ತಿದ್ವಿ. ಅದು ಬೇರೆ ಅಂತ ಅಂದಾಗ ಹಳಗನ್ನಡಕ್ಕಿಂತ ಹಿಂದಿನ ಕನ್ನಡವನ್ನ ಪೂರ್ವದ ಹಳಗನ್ನಡ ಅಂತ ಕರೆಯೋದು ಸೂಕ್ತ ಅಂತ ಹೇಳಿ ಪೂರ್ವದ ಹಳಗನ್ನಡ ಅಂತ. ಹಳಗನ್ನಡದಲ್ಲಿ ಪೂರ್ವದ ಹಳಗನ್ನಡಕ್ಕಿಂತ ಭಿನ್ನವಾದಂತಹ ರೂಪ, ಸ್ವಲ್ಪ ಪರಿಷ್ಕೃತವಾದಂತಹ ಭಾಷೆ ಹಳಗನ್ನಡದಲ್ಲಿ ಸಿಕ್ಕುತ್ತೆ ಅಂತ. ಆದರೂ ಪೂರ್ವದ ಹಳಗನ್ನಡದ ಅನೇಕ ಸಂಗತಿಗಳು ಹಳಗನ್ನಡದಲ್ಲೂ ಸಿಗ್ತವೆ, ಹಳಗನ್ನಡದ ಅನೇಕ ಸಂಗತಿಗಳು ನಡುಗನ್ನಡದಲ್ಲೂ ಸಿಗ್ತವೆ, ನಡುಗನ್ನಡದ ಕೆಲವು ಸಂಗತಿಗಳು ಹೊಸಗನ್ನಡದಲ್ಲೂ ಸಿಗ್ತವಿಲ್ಲ ಅಂತ ಅಲ್ಲ, ಆದರೆ ಪ್ರಧಾನವಾಗಿ ವ್ಯತ್ಯಾಸ ಆಗುತ್ತೆ. ಈಗ ಹಳಗನ್ನಡದಲ್ಲಿ ಅನೇಕ ಶಬ್ದಗಳು ಬಿಂದುಯುಕ್ತ ಆಗಿದ್ದು, ಅಂದರೆ ಬಿಂದುವಿನಿಂದ ಕೂಡಿದ್ದು. ನೋಟ ಅನ್ನೋ ಶಬ್ದ ನೋಂಟ ಅಂತ ಇರ್ತಿತ್ತು, ದಾಟು ಅನ್ನೋ ಶಬ್ದ ದಾಂಟು ಅನ್ನುವಂಥ ರೀತಿಯಲ್ಲಿ ಇರ್ತಿತ್ತು. ಈ ನೋಂಟ ದಾಂಟು ಈ ಬಿಂದುಯುಕ್ತ ಶಬ್ದಗಳೆಲ್ಲ ನಡುಗನ್ನಡಕ್ಕೆ ಬರುವ ಹೊತ್ತಿಗೆ ಬಿಂದುವನ್ನು ಕಳ್ಕೊಂಡ್ರು. ಆಮೇಲೆ ಸ್ವಲ್ಪ ಮಟ್ಟಿಗೆ ಸ್ವರಾಂತ್ಯಗೊಳ್ತಾ ಇದ್ವು ನಡುಗನ್ನಡದ ಹೊತ್ತಿಗೆ. ಈ ಹಳಗನ್ನಡ ಮತ್ತು ನಡುಗನ್ನಡದಲ್ಲಿ ಪೂರ್ವದ ಹಳಗನ್ನಡದಲ್ಲೇ ಪ್ರವೇಶ ಮಾಡಿದ್ದಂಥ ಸಂಸ್ಕೃತ ಶಬ್ದಗಳು ಹಳಗನ್ನಡಕ್ಕೆ ಬಂದಾಗ ಒಂದಷ್ಟು ಪರಿಷ್ಕೃತಗೊಂಡವು, ನಡುಗನ್ನಡಕ್ಕೆ ಬಂದಾಗ ಮತ್ತಷ್ಟು ಪರಿಷ್ಕೃತಗೊಂಡವು, ಹೊಸಗನ್ನಡಕ್ಕೆ ಬಂದಾಗ ಆ ಪರಿಷ್ಕಾರದ ಪ್ರಕ್ರಿಯೆ ಸಂಸ್ಕೃತದ್ದು ನಿಂತುಹೋಯ್ತು. ಸಂಸ್ಕೃತದ ಪ್ರಕ್ರಿಯೆ ನಿಂತುಹೋಯ್ತು ಯಾಕೆ ಅಂತ ಅಂದರೆ ಹೊಸಗನ್ನಡದಲ್ಲಿ ಸಂಸ್ಕೃತದಿಂದ ಭಾಷೆಯ ಪದಗಳನ್ನು ಸ್ವೀಕರಿಸತಕ್ಕಂಥದ್ರ ಅಗತ್ಯ ಕಂಡು ಬರಲಿಲ್ಲ. ಹೊಸಗನ್ನಡಕ್ಕೆ ಯಾವ ಭಾಷೆಯ ಸಂಪರ್ಕ ಏರ್ಪಟ್ಬಿಡ್ತು ಅಂದರೆ ಇಂಗ್ಲೀಷ್ ಭಾಷೆಯ ಸಂಪರ್ಕ ಏರ್ಪಟ್ಬಿಡ್ತು. ಆ ಇಂಗ್ಲೀಷ್ ಭಾಷೆಯ ಸಂಪರ್ಕ ಏರ್ಪಟ್ಟದ್ರಿಂದ ಸಂಸ್ಕೃತ ಭಾಷೆಯಿಂದ ಏನು ಪದಗಳನ್ನು ಸ್ವೀಕರಿಸಿದ್ವೋ ಅದು ಯಥಾವತ್ ಮುಂದುವರೆದ್ವು, ಹೊಸ ಹೊಸ ಪದಗಳು ಇಂಗ್ಲೀಷ್ನಿಂದ ಬರೋಕೆ ಆರಂಭಿಸಿದ್ವು. ಪರಿಷ್ಕಾರ ಕ್ರಿಯೆ ಇಂಗ್ಲೀಷ್ನಿಂದ ಬಂದಂತಹ ಪದಗಳನ್ನು ಪರಿಷ್ಕರಿಸೋದು ಹೇಗೆ ಅನ್ನುವಂಥ ಆಲೋಚನೆಗಳು ಹೊಸಗನ್ನಡದಲ್ಲಿ ಪ್ರಾರಂಭ ಆದವು. ಹೀಗೆ ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅನ್ನುವಂಥ ಮೂರು ಅವಸ್ಥೆಗಳನ್ನು ನಾವು ಕಾಣ್ತೀವಿ. ನಡುಗನ್ನಡದಲ್ಲಿ ಪ್ರಧಾನವಾಗಿ ಆದಂತಹ ಮತ್ತೊಂದು ವ್ಯತ್ಯಾಸವನ್ನು ಗಮನಿಸಬೇಕು. ಹಳಗನ್ನಡದಲ್ಲಿ ಇದ್ದಂತಹ ಒಂದು ಭಾಷಾ ಪ್ರಕ್ರಿಯೆ ಪದಗಳು ನಡುಗನ್ನಡಕ್ಕೆ ಬಂದಾಗ ಹೇಗೆ ವ್ಯತ್ಯಾಸ ಆದವು ಅಂತ ಹೇಳಿ, ಎಲ್ಲ ಪಕಾರ ಶಬ್ದಗಳು ನಡುಗನ್ನಡದಲ್ಲಿ ಹಕಾರ ಆದವು. ಹೀಗೆ ಪಲಸು ಅನ್ನೋ ಶಬ್ದ ಹಲಸು ಆಯಿತು, ಹೂ ಅನ್ನೋ ಶಬ್ದ ಹೂವಾಯಿತು, ಪೆಣ್ಣು ಅನ್ನೋ ಶಬ್ದ ಹೆಣ್ಣು ಅಂತಾಯಿತು, ಹಾಗೆ ಪಲಗೆ ಹಲಗೆ ಆಯಿತು, ಪಾಡು ಹಾಡು ಆಯಿತು, ಪಾಲು ಹಾಲು ಆಯಿತು. ಹೀಗೆ ಪಕಾರಾದಿ ಶಬ್ದಗಳು ಬಹುತೇಕ ಅಕಾರಾದಿ ಶಬ್ದಗಳಾಗ್ಬಿಟ್ವು. ಇದು ನಡುಗನ್ನಡ ಕಾಲದಲ್ಲಿ ಕನ್ನಡ ಭಾಷೆಯಲ್ಲಿ ಗೋಚರವಾದಂಥ ಒಂದು ಮಹತ್ತರವಾದ ಪ್ರಕ್ರಿಯೆ. ಆಮೇಲೆ ವಿಜಾತಿಯ ದ್ವಿತ್ವಾಕ್ಷರಗಳು ಅಂತ ಕರಿತೀವಿ. ಈ ದ್ವಿತ್ವಾಕ್ಷರ ಅಂದರೆ ನಮಗೆಲ್ಲ ಗೊತ್ತಿದೆ, ಒತ್ತಕ್ಷರವನ್ನು ದ್ವಿತ್ವಾಕ್ಷರ ಅಂತ ಕರಿತೀವಿ.